ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಗಣ ಅಮೃತ ಶಿವ ಆನಂದಾಮೃತ ಆಶ್ರಿತ ರಕ್ಷಕ ಆತ್ಮಾನಂದ ಮಹೇಶ ಶಿವ ಇಂದು ಕಲಾಧರ ಇಂದ್ರಾದಿ ಪ್ರಿಯ ಸುಂದರ ರೂಪ ಸುರೇಶ ಶಿವ ಈಶ ಸುರೇಶ ಮಹೇಶ ಜನ ಪ್ರಿಯ ಕೇಶವ ಸೇವಿತ ಪಾದ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ವಿನಾಶನಟೇಶ ಶಿವ ಊಚಿತ ದಾನವ ನಾಶ ಪರಾತ್ಪರ ಆರ್ಜಿತ ಪಾಪ ವಿನಾಶ ಶಿವ ಋಗ್ವೇದ ಶ್ರುತಿ ಮೌಳಿ ವಿಭೂಷಣ ರವಿಚಂದ್ರಾಗೃತಿ ನೇತ್ರ ಶಿವ ರೂಪ ಮನಾದಿ ಪ್ರಪಂಚ ವಿಲಕ್ಷಣ ತಾಪ ನಿವಾರಣ ತತ್ವ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಪ್ರಿಯ ಮಂಗಳ ಮೂರ್ತಿ ಮಹೇಶ ಶಿವ ಲೂತಾಧೀಶ್ವರ ರೂಪ ಪ್ರಿಯ ಶಿವ ವೇದಾಂತ ಪ್ರಿಯ ವೇದ್ಯ ಶಿವ ಏಕಾನೇಕ ಸ್ವರೂಪ ವಿಶ್ವೇಶ್ವರ ಯೋಗಿ ಹೃದಯ ಪ್ರಿಯ ವಾಸ ಶಿವ ಐಶ್ವರ್ಯಾಶ್ರಯ ಚಿನ್ಮಯ ಚಿದ್ಘನ ಚ್ಯುತಾನಂತ ಮಹೇಶ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಭೂಷಣ ಹ್ರೀಂಕಾರಾದಿ ಮಹೇಶ ಶಿವ ಔರಸಲಾಲಿತ ಅಂತಕನಾಶನ ಗೌರಿ ಸಮೇತ ಗಿರೀಶ ಶಿವ ಅಂಬರವಾಸ ಚಿದಂಬರ ನಾಯಕ ತುಂಬುರು ನಾರದ ಸೇವ್ಯ ಶಿವ ಆಹಾರ ಪ್ರಿಯಾದಿ ಗಿರೀಶ್ವರ ಭೋಗಾದಿ ಪ್ರಿಯ ಪೂರ್ಣ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಕಣ್ಣಯ್ಯ ಕರುಣಾ ಸಾಗರ ಕಾಂತಿ ಶಿವ ಖಡ್ಗ ಸೂಲ ಮೃಗ ದಕ್ಕಾದ್ಯಾಯುಧ ವಿಕ್ರಮ ರೂಪ ವಿಶ್ವೇಶ ಶಿವ ಗಂಗಾ ಗಿರಿ ಸುತ ವಲ್ಲಭ ಗುಣಹಿತ ಶಂಕರ ಸರ್ವಜನೇಶ ಶಿವ ಘಾತಕ ಪಂಜನ ಪಾತಕ ನಾಶನ ಗೌರಿ ಸಮೇತ ಗಿರೀಶ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸ್ವರೂಪ ವಿಶ್ವೇಶ ಶಿವ ಚಂಡ ವಿನಾಶನ ಸಕಲ ಜನ ಪ್ರಿಯ ಮಂಡಲಾಧೀಶ ಮಹೇಶ ಶಿವ ಛತ್ರ ಕಿರೀಟ ಸುಕುಂಡಲ ಶೋಭಿತ ಪುತ್ರ ಪ್ರಿಯ ಭುವನೇಶ ಶಿವ ಜನ್ಮ ಜರಾಮೃತಿ ನಾಶನ ಕರ್ಮಶ ರಹಿತ ತಾಪ ವಿನಾಶ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಮಹೇಶ ಶಿವ ಜ್ಞಾನ ಜ್ಞಾನ ವಿನಾಶಕ ನಿರ್ಮಲ ದೀನ ಜನ ಪ್ರಿಯ ದೀಪ್ತ ಶಿವ ಟಂಕಾಜಾಯುಧ ಧಾರಣ ಸತ್ವರ ಹೃಂಕಾರಾದಿ ಸುರೇಶ ಶಿವ ಟಂಕ ಸ್ವರೂಪ ಸಹಕಾರೋತ್ತಮವಾಗೀಶ್ವರ ವರದೇಶ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಭೂಷಣ ಅಂಬರವಾಸ ಚಿದೀಶ ಶಿವ ಢಂ ಢಂ ಢಮರುಕ ಧರಣಿ ನಿಶ್ಚಲ ಢುಂಢಿ ವಿನಾಯಕ ಸೇವ್ಯ ಶಿವ ತಲಿನ ವಿಲೋಚನ ನಟನ ಮನೋಹರ ಅಳಿ ಕುಲ ಭೂಷಣ ಅಮೃತ ಶಿವ ತತ್ವಮಸಿತ್ಯಾದಿ ವಾಕ್ಯ ಸ್ವರೂಪಕ ನಿತ್ಯಾನಂದ ಮಹೇಶ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ವಿಲಕ್ಷಣ ಭಾವುಕ ಮುನಿವರ ಸೇವ್ಯ ಶಿವ ದುಃಖ ವಿನಾಶನ ದಳಿತ ಮನೋನ್ಮನ ಚಂದನ ಲೇಪಿತ ಚರಣ ಶಿವ ಧರಣೀಧರ ಶುಭ ನವಳ ವಿಭಾಸ್ವರ ಧನದಾದಿ ಪ್ರಿಯ ದಾನ ಶಿವ ನಾನಾ ಮಣಿಗಳ ಭೂಷಣ ನಿರ್ಗುಣ ನಟನ ಜನ ಪ್ರಿಯ ನಾಟ್ಯ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಿವ ಹಾಲ ವಿಲೋಚನ ಭಾನುಕೋಟಿ ಪ್ರಭ ಹಾಲ ಹಾಲಧರ ಅಮೃತ ಶಿವ ಬಂಧ ವಿನಾಶನ ಬೃಹದೀಶ ಮನ ಸ್ಕಂದಾದಿ ಪ್ರಿಯ ಕನಕ ಶಿವ ಭಸ್ಮ ವಿಲೇಪನ ಭವ ಭಯನಾಶನ ವಿಸ್ಮಯ ರೂಪ ವಿಶ್ವೇಶ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಿವ ಯತಿ ಜನ ಹೃದಯ ನಿವಾಸಿತ ಈಶ್ವರ ವಿಧಿ ವಿಶ್ವಾದಿ ಸುರೇಶ ಶಿವ ರಾಮೇಶ್ವರ ರಮಣೀಯ ಮುಖಾಂಬುಜ ಸೋಮೇಶ್ವರ ಸುಕೃತೇಶ ಶಿವ ಲಂಕಾದೀಶ್ವರ ಸುರಗಣ ಸೇವಿತ ಲಾವಣ್ಯಾಮೃತ ಲಸಿತ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಿವ ಶಾಂತಿ ಸ್ವರೂಪ ಜಗತ್ರಯ ಚಿನ್ಮಯ ಕಾಂತಿಮತಿ ಪ್ರಿಯ ಕನಕ ಶಿವ ಷಣ್ಮುಖ ಜನಕ ಸುರೇಂದ್ರ ಮುನಿ ಪ್ರಿಯ ಷಡ್ಗುಣ್ಯಾದಿ ಸಮೇತ ಶಿವ ಸಂಸಾರ ನವನಾಶನ ಶಾಶ್ವತ ಸಾಧು ಹೃದಿ ಪ್ರಿಯ ವಾಸ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸೇವ್ಯ ಶಿವ ಲಾಳಿತ ಭಕ್ತ ಜನೇಶ ನಿಜೇಶ್ವರ ಕಾಳಿ ನಟೇಶ್ವರ ಕಾಮ ಶಿವ ಕ್ಷರ ರೂಪಾದಿ ಪ್ರಿಯಾನ್ವಿತ ಸುಂದರ ಸಾಕ್ಷಿ ಜಗತ್ರಯ ಸ್ವಾಮಿ ಶಿವ ಅದ್ಭುತ ವಿಗ್ರಹ ಅಮರಾಧೀಶ್ವರ ಗಣಿತ ಗುಣಗಣ ಅಮೃತ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ